ಈಗ ಹಸಿವುಲ್ ಅಂತ ಹೇಳಿದ್ರೆ ಅದ್ರಲ್ಲಿ ಹಸಿವುಲೇ ಬಹುವಾರ್ಷಿಕ ಬೆಳೆ ಇದೆ, ಆಮೇಲೆ ಏಕವಾರ್ಷಿಕ ಬೆಳೆ ಇದಾವೆ. ನಾವು ಹೈನುಗಾರಿಕೆ ಮಾಡೋರಿಗೆ ಏನು ಅಡ್ವೈಸ್ ಮಾಡ್ತೀವಿ ಅಂದರೆ ಬಹುವಾರ್ಷಿಕ ಬೆಳೆಗಳನ್ನ ಜಾಸ್ತಿ ಉಪಯೋಗ ಮಾಡಿರ್ತೀವಿ. 60% ಗ್ರಾಸು, ಆಮೇಲೆ ಸಿರೆ ಕ್ರಾಪ್ ಅಂತ ಹೇಳ್ತೀವಿ ಬಹುಕಟ ಮೇವಿನ ಜೋಳ ಅಂತೇಳಿ, ಅದು ಒಂದು 20%. ಇನ್ನೊಂದು 15% 15% ನಾವು ಜಾಸ್ತಿ ಪ್ರೋಟೀನ್ ಇರ್ತಕ್ಕಂಥ ಅಂಶ ಇರ್ತಕ್ಕಂಥ ಕುದುರೆ ಮೆಂತೆ ಆಯಿತು, ಆಮೇಲೆ ಬೇಲಿ ಮೆಂತೆ ಆಯಿತು, ಅದನ್ನು ಮೂರನ್ನ ಆ ಥರ ಮಿಕ್ಸ್ ಮಾಡಿ ನಾವು ಆ ಜೊತೆಗೆ ಅಗಸೆ ಅಂತ ಬರುತ್ತೆ, ಚೌಚಿಂದ ಬರುತ್ತೆ, ಮಿಕ್ಸ್ ಮಾಡಿ ದಿನಕ್ಕೆ ನಾವು 30-35 ಕೆ ಜಿವಷ್ಟು ನಾವು ಹಸಿರು ಕೊಡಬೇಕಾಗತ್ತೆ. ಅದಲ್ದಲ್ಲೇ ಮತ್ತು ದಾಣೆ ಮಿಶ್ರಣ ಅಂತೇಳಿ ಪಶು ಆಹಾರ ಅಂತ ಹೇಳ್ತೇವೆ. ಪಶು ಆಹಾರನ ಕೆ ಎಮ್ ಎಫ್ ಅಲ್ಲಿ 50 ಕೆ ಜಿ ಬಗ್ಗೆ ಸುಮಾರು 1,500 ರೂಪಾಯಿಂದ 1,300 ಅಂತ ಇರುತ್ತೆ. ಬೇರೆ ಬೇರೆ ಮಾದರಿ ಇದಾವೆ, ಬೈಪಾಸ್ ಪೊಟೆ ಅಂತ ಬರುತ್ತೆ ಸುಮಾರು ಆಹಾರದಲ್ಲಿ. ಸೊ ಅದನ್ನ ನಾವು ಮನೆಯಲ್ಲೇ ರೈತರು ಮನೆಯಲ್ಲೇ ಅದನ್ನ ಆಹಾರ ತಯಾರು ಮಾಡಿಕೊಂಡ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ದಾಣೆ ಮಿಶ್ರಣ 100 ಕೆ ಜಿ ಮಾಡಬೇಕಂದ್ರೆ ಒಂದು 40 ಕೆ ಜಿ ಕಾಳು ಬೇಕು. ಕಾಳಲ್ಲಿ ಯಾವ್ದಾರ ಕಾಳಿರ್ಬೋದು, ಸಜ್ಜೆ ನವಣೆ ಗೋಧಿ ಆಯಿತು ಯಾವ್ದಾರ ಕಾಳಾಗಿರ್ಬೋದು. 40 ಕೆ ಜಿ ಅಷ್ಟು ಒಂದು 25 ಕೆ ಜಿ ಅಷ್ಟು ಅಕ್ಕಿ ತೌಡು, ಒಂದು ಇನ್ನೊಂದು 25 ಕೆ ಜಿ ಅಷ್ಟು ಹಿಂಡಿಗಳು, ಶೇಂಗಾ ಹಿಂಡಿ ಆಯಿತು, ಆಮೇಲೆ ಹತ್ತಿ ಕಾಂಡಿ ಆಯಿತು, ಸೂರ್ಯಕಾಂತಿ ಹಿಂಡಿ ಆಯಿತು, ಯಾವ್ದಾರ ಆಯಿತು, ಯಾವ್ದು ಕಡಿಮೆ ರೇಟ್ ಸಿಗುತ್ತೋ ಅದು. ಆ ಜೊತೆಗೆ ಖನಿಜ ಮಿಶ್ರಣ ಅಂತ ಬರುತ್ತೆ, ಮಿನರಲ್ ಮಿಶ್ರಣ ಅಂತ ಹೇಳ್ತಾರೆ. 2-3 ಕೆ ಜಿ ಖನಿಜ ಮಿಶ್ರಣ, ಆಮೇಲೆ 1-2 ಕೆ ಜಿ ಉಪ್ಪು, ಇದನ್ನೆಲ್ಲ ಸೇರಿ 100 ಕೆ ಜಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅವರು ಹಸುಗಳಿಗೆ ಕೊಡೋದ್ರಿಂದ ಅದನ್ನ ತಯಾರು ಮಾಡಿದ್ರೆ ಖರ್ಚು ಕಡಿಮೆ ಆಗುತ್ತೆ. ನಾವು ಎಷ್ಟು ನಾವು ಹೈನುಗಾರಿಕೆ ಲಾಭ ತಗೋಬೇಕಂದ್ರೆ ಖರ್ಚು ಕಡಿಮೆ ಮಾಡಿದ್ರೆ ಕೂಡ ಲಾಭ ಜಾಸ್ತಿ ಮಾಡ್ಕೋಬೋದು ನಾವು. ಸೊ ಹಾಗಾಗಿ ಮತ್ತೆ ಎಷ್ಟು ಹಾಕಬೇಕು ಅದನ್ನು ಅದು ಭಾಳ ಇಂಪಾರ್ಟೆಂಟ್. ರೈತರಿಗೆ ಗೊತ್ತಿರಲ್ಲ, ಅವ್ರ ಮನೇಲಿ 10 ಹಸು ಇತ್ತಪ್ಪ ಅಂದ್ರೆ 10 ಹಸು ಸಾಮಾನ್ಯ ಒಂದೇ ಗೊಂದಲೇ ಇರುತ್ತೆ, ಒಂದೇ ಗೊಂದು ತುಂಬ ಹಾಕ್ಬಿಡ್ತಾರೆ. ಸೊ ಹಾಗಾಗಿ 1 ಲೀಟ್ರ್ ಕೊಡುವಂಥ ಹಸುಗೂ ಅಷ್ಟೇ ಆಹಾರ ಹಾಕ್ತಾರೆ, 10 ಲೀಟ್ರ್ ಕೊಡೋ ಹಸು ಅದೇ ಆಹಾರ ಹಾಕ್ತಾರೆ. ಹಾಗಾಗಿ ಅವರಿಗೆ ಈಗ 1 ಲೀಟ್ರ್ ಕೊಡ್ತಕ್ಕಂಥ ಹಸುಗೆ ಯಾರು 2 ಕೆ ಜಿ ಹಾಕಿದ್ರು ಅವರು, ಈಗ ಆಹಾರದ ಖರ್ಚು ನಮಗೆ 1 ಕೆ ಜಿಗೆ 20-30 ರೂಪಾಯಿ ಖರ್ಚಾಗುತ್ತೆ. 60 ರೂಪಾಯಿ ನಿಮಗೆ ಆಹಾರ ಖರ್ಚು ಬಂದರೆ 1 ಲೀಟ್ರ್ ಹಾಲು ಕೊಟ್ಟಿರೋದು ಸುಮಾರು ಹಾಲಿಗೆ ಒಂದು 20-30 ರೂಪಾಯಿ ಹಾಲು ರೇಟ್ ಸಿಕ್ಕರೆ ನಮಗೆ 30 ರೂಪಾಯಿ ಲಾಸ್ ಆಗುತ್ತೆ ನಮಗೆ. ಹಾಗಾಗಿ ಅದರದ್ದು ಹಸುಗಳದ್ದು ಮತ್ತು ಹೆಮ್ಮೆ ಆಯಿತು, ಅದರದ್ದು ಹಾಲಿನ ಉತ್ಪಾದನೆ ಮೇಲೆ ನಾವು ಪಶು ಆಹಾರ ಕೊಡಬೇಕಾಗತ್ತೆ. 1 ಕೆ ಜಿ ಪಶು ಆಹಾರ ಕೊಡಬೇಕಂದ್ರೆ 2.5 ಲೀಟ್ರ್ ಅಷ್ಟು ದಿನಕ್ಕೆ ಹಾಲು ಕರಿಬೇಕದು. 2.5 ಲೀಟ್ರ್ ಹಾಲಿಗೆ 1 ಕೆ ಜಿ ಅಷ್ಟು ಪಶು ಆಹಾರ ಕೊಡಬೇಕು. ಆ ಒಂದು ಪ್ರಮಾಣದಲ್ಲಿ ಹಾಲಿನ ಸಾಮರ್ಥ್ಯ ತಕ್ಕಂಗೆ ನಾವು ಆಹಾರ ಕೊಡ್ತಾ ಹೋದರೆ ಅಲ್ಲಿ ನಾವು ಖರ್ಚು ಕಡಿಮೆ ಮಾಡ್ಬೋದು. ಇನ್ನೊಂದು 3 ಅಂದರೆ ಒಣ ಹುಲ್ಲು ಅಂದರೆ ನಮಗೆ ಭಾಳ ಹುಲ್ಲು ಸಿಗುತ್ತೆ, ಜೋಳದ ಕಡಿಬೆಲ್ಲ ಸಿಗುತ್ತೆ. ಸೊ ನಾವು ಅದನ್ನು ಹಸಿಹುಲ್ಲು ಎಷ್ಟು ಹಸಿಹುಲ್ಲಂತೂ 30-35 ಕೆ ಜಿ ಹಾಕ್ತೇವೆ ದಿನಕ್ಕೆ. ಸೊ ಒಣ ಹುಲ್ಲನ್ನ ಇಷ್ಟ ಅಂತೇನಿಲ್ಲ, ಅದೆಲ್ಲ ಫೈಬರ್ ಕಂಡೆಂಟ್ ಜಾಸ್ತಿ ಇರೋದ್ರಿಂದ ನೈಟ್ ಟೈಮ್ 9-10 ಗಂಟೆ ಸುಮಾರು ಗೋಂದೆಯಲ್ಲಿ ಸ್ವಲ್ಪ ಎಷ್ಟಿಂದು ಅಷ್ಟು ನಾವು ಹಣವನ್ನು ಹಾಕ್ಬೋದು. ಇಷ್ಟಂತೇನಿಲ್ಲ, ಹಣವನ್ನು ಎಷ್ಟು ಹಾಕ್ಬೋದು. ನಾವು ಮಾಡ್ತಾ ಹೋದ್ರೆ ನಮಗೆ ನಾವು ಹಸುಗಳಿಗೆ ಎಷ್ಟು ಹಾಕೊಳ್ಳೋ ಸಾಮರ್ಥ್ಯ ಅಷ್ಟು ನಾವು ಹಸುಗಳನ್ನ ಪಡ್ಕೋಬಹುದು. ದಿನಕ್ಕೆ 20-28 ಲೀಟ್ರ್ ಅಂತ ಏನಾದ್ರು ಸಾಮರ್ಥ್ಯ ಇದ್ರೆ ಅಷ್ಟು ಸಾಮರ್ಥ್ಯ ಹಾಲು ನಾವು ಪಡಿಬಹುದು, ಸಮರ್ಥ ಹಾಲು ಕೊಡೋದು. ಈಗ ಸಾಮಾನ್ಯವಾಗಿ ನಮ್ಮ ಹಳೆ ರೈತರು ಅಂತ ಇಟ್ಕೊಳ್ಳುವ ಅಂದ್ರೆ ಪಶು ಸಾಕಾಣಿಕೆಯಲ್ಲಿ ಅನುಭವ ಇರೋರಿಗೆ ಅವುಗಳ ನಿರ್ವಹಣೆ ಬಗ್ಗೆ ಒಂದು ತಿಳುವಳಿಕೆ ಇರ್ತದೆ. ಈ ಪಶುಗಳಲ್ಲಿ ಅವನ್ನ ಸಾಕಿರ್ತಕ್ಕಂಥವ್ರು ಆ ಪಶುಗಳನ್ನ ಗಮನಿಸುವಾಗ ಈ ಅವು ಅಂದರೆ ಗರ್ಭಧಾರಣೆಗೆ ಪ್ರೋಸೆಸ್ಗೆ ಹೋಗುವಂಥ ಸಂದರ್ಭಕ್ಕೆ ಅವು ಬೆದೆ ಬರುವಂಥದ್ದು ಇದೆಲ್ಲ ಆಗ್ತಿರ್ತದೆ, ಇವುಗಳನ್ನು ಆ ಲಕ್ಷಣಗಳನ್ನು ಹೇಗೆ ಗುರುತಚ್ಚಬೇಕು? ಬೆದೆ, ಮಧ್ಯ ಬೆದೆ, ಮತ್ತು ಕೊನೆ ಬೆದೆ ಅಂತೇಳಿ. ಸೊ ನಮ್ಗೆ 24 ತಾಸಲ್ಲಿ 0-8 ಗಂಟೆ ಅದು ಮುಂಬೆದೆ ಅಂತ ಹೇಳ್ತೇವೆ. 8-16 ತಾಸು ಏನಿದೆ ಅದು ಮಧ್ಯ ಬೆದೆ, 16 ತಾಸಿಂದ 24 ತಾಸು ಅದು ಕೊನೆ ಬೆದೆ ಅಂತ ಹೇಳ್ತೇವೆ. ಸೊ ಮಧ್ಯ ಬೆದೆಯಲ್ಲಿ ನಾವು ಮಾಡೋದ್ರಿಂದ 90% ಅವು ಗರ್ಭದರ್ಶನ ಅಂತ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ರೈತರು ಈ ಬೆದೆ ಸಾಮಾನ್ಯ ಬೆಳಗ್ಗೆ ಬಂದರೆ ಸಾಯಂಕಾಲ ಮಾಡಿಸಿ, ಸಾಯಂಕಾಲ ಬಂದರೆ ನೆಕ್ಸ್ಟ್ ಬೆಳಗ್ಗೆ ಮಾಡಿಸಿ, ಆ ಥರ ಮಾಡಿಸೋದ್ರಿಂದ ಗರ್ಭದರ್ಶಕ್ಕಂಥ ಒಂದು ಚಾನ್ಸು ಜಾಸ್ತಿ ಇರುತ್ತದೆ. ಸರಿ, ಇಷ್ಟೆಲ್ಲ ಅವಕಾಶಗಳು ಒಂದು ಪಶು ಏನು ಇಲಾಖೆಯ ಆಸ್ಪತ್ರೆಗಳಿರ್ತವೆ, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ಇಷ್ಟೆಲ್ಲ ಅವಕಾಶಗಳು ಲಭ್ಯತೆ ಇರ್ತವೆ ಹೇಗೆ? ಹೌದು, ಗರ್ಭಧಾರಣೆಗೆ ಪ್ರತಿಯೊಂದು ತಾಲೂಕು ಹಾಸ್ಪಿಟಲ್ ಇದೆ, ಆಮೇಲೆ ಒಂದು ಇಷ್ಟು ಜಾನುವಾರು ಸಂಖ್ಯೆ ಅಂತ ಒಂದು ಹಾಸ್ಪಿಟಲ್ ಕೂಡ ಮಾಡಿದ್ದಾರೆ, ಪಶು ಚಿಕಿತ್ಸಾಲಯ ಇರ್ತವೆ. ಅದು ಸಮಸ್ಯೆ ಅದಲ್ದಲ್ಲೆ ಮತ್ತೆ ನಮ್ಮ KMF ಕಡೆಯಿಂದನೂ ಕೃತಕ ಗರ್ಭಧಾರಣೆಗೆ ಏರ್ಸ್ ಇದ್ದಾರೆ, ಆಮೇಲೆ ಬೈಫ್ ಅಂತ ಒಂದು NGO ಇದೆ, ಅವರು ಕೂಡ ಆರ್ಟಿ ಇನ್ಸಿಮಿನೇಷನ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಏನು ಈ ಒಂದು ಕೃತಕ ಗರ್ಭಧಾರಣೆಗೆ ಯಾವುದೇ ತೊಂದರೆ ಇಲ್ಲ. ರೈತರು ಸರಿಯಾದ ಟೈಮ್ ಅದನ್ನ ಗುರುತು ಮಾಡಿ ಬೆದೆ ಬಂದಿದ್ದ ಗುರುತು ಮಾಡಿ ಅದನ್ನ ಮಧ್ಯ ಟೈಮಲ್ಲಿ ಅಂದ್ರೆ ಬೆದೆ ಬಂದು 8-16 ತಾಸು ಆ ಟೈಮಲ್ಲಿ ಅದನ್ನ ಗರ್ಭಧಾರಣೆ ಮಾಡಿಸಿದ್ರೆ ಖಂಡಿತವಾಗಿಯೂ ಅದು ಗರ್ಭ ಕಡೆ ಚಾನ್ಸ್ ಇರುತ್ತೆ ಸರ್. ಸೊ ಈ ಹೈನುಗಾರಿಕೆ ನಿರಂತರವಾಗಿ ಸಾಕ್ತಾ ಇರ್ತದೆ, ಆದರೆ ಅವುಗಳಿಗೆ ಬೇಕಾಗುವಂತಹ ಆಹಾರದ ಸಂರಕ್ಷಣೆಗೆ ಅವರು ಒತ್ತು ಕೊಡಲೇಬೇಕಾಗ್ತದೆ. ಹೌದು, ಈ ಆಹಾರ ಸಂರಕ್ಷಣೆ ವಿಧಾನಗಳು ಹೇಗಿರ್ಬೇಕು? ಯಾಕಂದ್ರೆ ಎಲ್ಲ ಆಹಾರ ಎಲ್ಲ ಕಾಲದಲ್ಲೂ ಲಭ್ಯತೆ ಇರಲಿ, ಕೆಲವು ಕಡೆಗೆ ಮಳೆಯ ಅಭಾವಗಳಿರ್ಬೋದು, ಕೆಲವೊಂದು ಬೆಳೆಗಳನ್ನು ಬೆಳ್ಕೊಳ್ಳಿಕ್ಕಾಗೋದಿಲ್ಲ, ಇಂಥ ರೈತರೆಲ್ಲ ಸಾರ್ವಕಾಲಿಕವಾಗಿ ಆ ಪಶುಗಳಿಗೆ ಆಹಾರ ಸಿಗಬೇಕು ಅನ್ನೋದಾದ್ರೆ ಯಾವ ರೀತಿಯ ರಕ್ಷಣೆಯನ್ನು ಮಾಡ್ಕೋಬೇಕು, ಯಾವ್ಯಾವ ಆಹಾರಗಳು ರಕ್ಷಣೆಗೆ ಯೋಗ್ಯತೆ. ಲಾಭದಾಯಕ ಹೈನುಗಾರಿಕೆಗೆ ಬಹುಮುಖ್ಯವಾದ ಸಮತೋಲನ ಆಹಾರ ಬೇಕು. ವರ್ಷ ಪೂರ್ತಿ ಹಸಿಮೇವು ಕೊಡಲೇಬೇಕಾಗುತ್ತೆ. ನಾವು ಹಸಿಮೇವು ಆಯಿತು, ಒಣಮೇವು ಆಯಿತು, ಮೊನ್ನೆ ದಾನೆ ಮಿಶ್ರಣ, ಮೂರು ಕೊಟ್ಟಾಗ ಮಾತ್ರ ನಾವು ಸಾಮರ್ಥ್ಯಕ್ಕೆ ಹಾಲನ್ನು ಪಡಿಬಹುದು. ಸೊ ಈಗ ಎಲ್ಲಿ ಕೆಲವು ಕಡೆ ನೀರಿನ ವ್ಯವಸ್ಥೆ ಇರೋದ್ರಿಂದ ವರ್ಷ ಪೂರ್ತಿ ಹಸಿಮೇವು ಬೆಳಿಬಹುದು, ಕೊಡಬಹುದು. ಕೆಲವು ಕಡೆ ನೀವು ಹೇಳಿದಂಗೆ ಮಳೆ ಆಶ್ರಯದಲ್ಲಿ ಏನು ಮೇವಿನ ಬೆಳೆ ಬೆಳೀತಾರಲ್ಲ, ಅವ್ರೇ ಮಾಡಬೇಕು. ಯಾವಾಗ ಅವ್ರು ನೀರಿನ ಒಂದು ಅವಕಾಶ ಇದ್ದಾಗ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮೇವನ್ನು ಬೆಳ್ಕೊಂಡ್ಬಿಟ್ಟು ಅದನ್ನ ಮೇವನ್ನ ರಸಮೇವನಾಗಿ ಹಸಿಮೇವನ್ನ ರಸಮೇವನಾಗಿ ಪರಿವರ್ತನೆ ಮಾಡ್ಬೋದು. ರಸಮೇವ ಈಗ ಮಾಡೋದಂದ್ರೆ ಈಗ ಹಸಿ ಹುಲ್ಲನ್ನ ಅರ್ಧ ಇಂಚು ಒಂದು ಇಂಚು ಕಟ್ ಮಾಡೋಕೆ ಒಂದು ಮಿಷಿನ್ ಬರುತ್ತೆ, ಮೇವು ಕಟ್ ಮಾಡೋ ಮಿಷಿನ್ ಬರುತ್ತೆ. ಸೊ ಅದರಲ್ಲಿ ಅರ್ಧ ಇಂಚು ಮತ್ತು ಒಂದು ಇಂಚು ಅದನ್ನ ಕತ್ತರಿಸಿ ಮತ್ತು ಗಾಳಿ ರಹಿತವಾಗಿ ಡ್ರಮ್ಮಲ್ಲಾಯಿತು, ನೆಲದಲ್ಲಿ ಒಂದು ಗುಂಡಿ ತೊಳ್ಬಿಟ್ಟಾಯ್ತು, ಪ್ಲಾಸ್ಟಿಕ್ ಕವರಲ್ಲಾಯಿತು, ಒಟ್ಟು ಗಾಳಿ ರಹಿತವಾಗಿ ಚೆನ್ನಾಗಿ ಪ್ಯಾಕ್ ಮಾಡಿ ಅದನ್ನು ಟೈಟ್ ಮಾಡೋಕೆ, ಒಟ್ಟು ಗಾಳಿ ಆಡಬಾರ್ದು ಮತ್ತು ಒಳಗೆ ನೀರು ಒಳಗಡೆ ಹೋಗ್ಬಾರ್ದು. ಹಾಗೆ ನಾವು ಸುಮಾರು ಒಂದುವರೆ ತಿಂಗಳು ಬಿಟ್ಟರೆ ಅಷ್ಟೊತ್ತಿಗೆ ಅದು ರಸಮೇವ ಪರಿವರ್ತನೆ ಆಗುತ್ತೆ. ಒಂದುವರೆ ತಿಂಗಳಿಂದ ಸುಮಾರು 1 ವರ್ಷ 2 ವರ್ಷ 3 ವರ್ಷ 4 ವರ್ಷಗಟ್ಟಲೆ ಕೂಡ ನಾವು ಆ ಮೇವನ್ನ ಹಾಗೆ ಇಡ್ಬೋದು. ಅದು ಹಾಗೆ ಇರುತ್ತೆ, ಏನು ಆಲ್ಮೋಸ್ಟ್ 90% ಏನು ಕೆಟ್ಟ ಹಾಗೆ ಇರುತ್ತೆ, ಏನು ಕೆಟ್ಟೋಗಿರಲ್ಲ. ಸೊ ರೈತರಿಗೆ ಯಾವಾಗ ಬೇಕಾಗುತ್ತೋ ಹಸಿಮೇವು, ಈಗ ಮಳೆಗಾಲದಾಗ ಹಸಿಮೇವು ಸಿಗ್ತಾ ಬೇಕಾಗಲ್ಲ, ಹಸಿಮೇವನ ಲಭ್ಯತೆ ಯಾವಾಗ ಇರಲ್ಲೋ ಅವಾಗ ಏನು ಮಾಡ್ಬೇಕು, ಅವರು ರಸಮೇವನ್ನ ಹಸುಗಳಿಗೆ ಕೊಡ್ಬೋದು. ಅವರು ಮನೇಲಿ ಎಷ್ಟು ಹಸು ಇದಾವೆ ಅದ್ರ ಮೇಲೆ, ಸಪೋಸ್ ಈಗ 5 ಹಸು ಇತ್ತಪ್ಪ ಅಂದರೆ ದಿನಕ್ಕೆ 1 ಹಸುಗೆ 30 ಕೆಜಿ ಅಂದರೆ ಅವ್ರಿಗೆ ದಿನಕ್ಕೆ 150 ಕೆಜಿ ಬೇಕಾಗುತ್ತೆ. 150 ಕೆಜಿ ದಿನ ಬೇಕಂದರೆ ಅವ್ರು ಎಷ್ಟು ತಿಂಗಳವರೆಗೆ ಹಸಿಮೆ ಬೇಕಾಗುತ್ತೆ, ಅವ್ರಿಗೆ ಅಭಾವ ಇರುತ್ತೆ, ಅಷ್ಟನ್ನು ಅವರು ರಸಮೇವನಾಗಿ ಪರಿವರ್ತನೆ ಮಾಡಿಕೊಂಡು ಹಸುಗಳಿಗೆ ಕೊಡ್ತಾ ಹೋಗ್ಬೋದು. ಹಾಗಾಗಿ ರಸಮೇವನ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಸಮೇವಲ್ಲಿ ರಸಮೇವ ಮಾಡಬೇಕಾದ್ರೆ ಒಟ್ಟು ಗಾಳಿ ಹೋಗ್ಬಾರ್ದು. ಗಾಳಿ ಹೋಗ್ಬಿಟ್ರೆ ಎಲ್ಲ ಮೇವು ಹಾಳಾಗ್ಬಿಡುತ್ತೆ. ಒಂದು ಎರಡನೇದು ಆ ಮೇವನ್ನು ಕೆಡ್ದಾಗ ಒಳಗಡೆ ಒಂದು ಲ್ಯಾಕ್ಟಿಕ್ ಆಸಿಡ್ ಅಂತ ಒಂದು ಆಮ್ಲ ಉತ್ಪತ್ತಿ ಆಗುತ್ತೆ, ಅಂದರೆ ಗಾಳಿ ರಹಿತ ಇದ್ದ ಮಾತ್ರ ಅದು ಆಮ್ಲ ಉತ್ಪತ್ತಿ ಆಗುತ್ತೆ. ಆ ಆಮ್ಲದ ಪಿ ಎಚ್ ಅದರಿಂದ 2 ಇರುತ್ತೆ. ಆ ಒಂದು ಪಿ ಎಚ್ ಇದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಆಯಿತು, ವೈರಸ್ ಆಯಿತು, ಫಂಗಸ್ ಯಾವುದು ಬೆಳೆಯಲ್ಲ. ಹಾಗಾಗಿ ಮೇವು ಸುರಕ್ಷಿತವಾಗಿ ಶಾಂಗಡೆ ಇರುತ್ತೆ. ಆಮೇಲೆ ಒಂದ್ಸಲ ಅದು ಓಪನ್ ಮಾಡಿದ್ಮೇಲೆ ಸಲ ರಸಮೇವನ್ನ ಓಪನ್ ಮಾಡಿದ್ಮೇಲೆ ಅದು ಖಾಲಿಯಾಗವ್ರಿಗೆ ಅದು ಕೊಡ್ತಾ ಹೋಗ್ಬೇಕು. ಈಗ ಒಂದು ಅರ್ಧ ಆಯಿತು ಮತ್ತೆ ಇಲ್ಲ ನಾನು ಮತ್ತೆ ಮುಚ್ಚಿಕ್ತೀನಿ ಅಂತೇಳಿ ಆಗಲ್ಲ. ಒಂದ್ಸಲ ಓಪನ್ ಆಯ್ತು ಗಾಳಿ ಒಳಗೆ ಹೋಯ್ತು ಅಂದರೆ ಸೊ ಅದು ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ದಿನ ಎಷ್ಟು ಬೇಕು ತೊಗೊಂಡು ಮತ್ತೆ ಮುಚ್ಚೋದು ಮತ್ತೆ ಡೈಲಿ ಆಗ್ತಾ ಒಟ್ಟದು ಅದನ್ನು ಓಪನ್ ಮಾಡಿದ್ಮೇಲೆ ಅದು ಖಾಲಿಯಾಗೋವರೆಗೂ ಅದನ್ನು ರಸಮೇವನ್ನ ಹಸುಗಳಿಗೆ ಕೊಡ್ತಾ ಹೋಗ್ಬೇಕು. ಸೊ ಅಂದ್ರೆ ಅವರು ಒಂದೊಂದು ಪ್ರಮಾಣದಲ್ಲಿ ಅವನ್ನ ಪ್ಯಾಕ್ ಮಾಡಿ ಇಡೋದು ಒಳ್ಳೆಯದು. ಹೌದೌದು, ಒಂದೇ ಕಡೆ ಅಂದ್ರೆ ಸಪೋಸ್ ಏನಾದ್ರು ರಸಮೇವನ್ ಗುಂಡಿ ನೆಲದ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 4-5 ಗುಂಡಿ ಮಾಡೋದು, ಒಂದು ಗುಂಡಿ ಕಾಲದ ಇನ್ನೊಂದು ಗುಂಡಿ ಆತರ ಒಂದು ದೊಡ್ಡ ಮಾಡಿ ಹಾಳು ಮಾಡೋದಕ್ಕಿಂತ ಅವ್ರಿಗೆ ಎಷ್ಟು ಬೇಕು ಅವಶ್ಯಕತೆ ಎಷ್ಟಿದೆ, 2 ತಿಂಗಳು ಎಷ್ಟು ಬೇಕು, 3 ತಿಂಗಳು ಎಷ್ಟು ಬೇಕು, ಸೊ ಅಷ್ಟನ್ನು ಮಾಡ್ಕೊಂಡ್ರೆ ಒಳ್ಳೇದು. ಈ ತರ ಇಷ್ಟೊಂದು ಕ್ರಿಯಾಶೀಲವಾಗಿ ಅಥವಾ ತಾಂತ್ರಿಕತೆಗಳನ್ನು ಬಳಸ್ಕೊಂಡು ಹೈನುಗಾರಿಕೆ ಮಾಡುವಂಥವ್ರು ನಮ್ಮ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅಥವಾ ಕೊಪ್ಪಳ ಜಿಲ್ಲೆ ಆಗಿರ್ಬೋದು ರೈತರು ಇದ್ದಾರೆ ಸರ್? ಹೌದೌದು, ನಮ್ಮ ಡೈರಿ ಹೈನುಗಾರಿಕೆಯಲ್ಲಿ ತುಂಬಾ ಅಂದ್ರೆ ದೊಡ್ಡ ದೊಡ್ಡ ಫಾರ್ಮ್ಸ್ ಇದಾವಲ್ಲ, ಇದರಿಂದ ಹಿಡಿದು 10, 20, 30, 40 ವರ್ಷ ಸಾಕ್ತಕ್ಕಂಥವ್ರು ಈ ಒಂದು ತಾಂತ್ರಿಕ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹೊಸಪಟ್ಟಣ ಆಯಿತು, ಸುತ್ತಮುತ್ತ ನಮ್ಮ ಏರು ಎಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ. ಅದಲ್ಲ ಇತ್ತೀಚೆಗೆ ಕುರಿ ಸಾಕಾಣಿಕೆಯಲ್ಲಿ ತೊಡಗಿದಂಥ ರೈತರು ಕುರಿ ಸಾಕಾಣಿಕೆಯಲ್ಲಿ ಅವರು ಕೂಡ ಈಗ ಅಂದರೆ ಈಗ 50-60 ಕುರಿ ಅಂತ ಇರ್ತಕ್ಕಂಥವ್ರು ಕಡಿಮೆ ಇರ್ತಕ್ಕಂಥವ್ರು 20-30 ಕುರಿ ಸಾಕುವಂಥವ್ರು ಈ ಡ್ರಮ್ಗಳ ನೀರಿನ ಬ್ಯಾರಲ್ಗಳಲ್ಲಿ ಕೂಡ ಮಾಡ್ತಿದ್ದಾರೆ. ತುಂಬ ಜನ ಕುರಿ ಸಾಕಾಣಿಕೆಯವರು ಈಗ ಈ ಒಂದು ರಸಮ ತಾಂತ್ರಿಕತೆಯನ್ನು ಅವರಲ್ಲೇ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ ಈಗ. ಅಂದ್ರೆ ಅವರು ಸೇಫ್ ಆಗಿ ಇಟ್ಕೊಳ್ತಾರೆ. ಹೌದು ಹೌದು ಹೌದು, ಬೇಕಾದಾಗ ಒಂದು ಡ್ರಮ್ ಅನ್ನು ಬಳಸಬಹುದು. ಆಮೇಲೆ ಕಂಪನಿ ಅವರು ಒಂದು ಬ್ಯಾಗ್ ಬಂದಿದೆ, ಕಂಪನಿ ಅವರು 1 ಟನ್ ಕೆಪಾಸಿಟಿ ಅಷ್ಟು ಬ್ಯಾಗ್ ಅದು ಜಿಪ್ ಇರುತ್ತೆ. ಸೊ ನಾವು 1 ಟನ್ ಅಷ್ಟು ಒಂದು ಬ್ಯಾಗ್ ಹಾಕ್ಬೋದು. ಸುಮಾರು ಈಗ ನಮ್ಗೆ ಎಷ್ಟು ಬೇಕು, ಎಷ್ಟು ಕುರಿಗಳು ಕುರಿಗಳು ಸಾಮಾನ್ಯ 3 ಕೆಜಿ ಒಂದೇನೇ ಬೇಕಾಗುತ್ತೆ, 50 ಕುರಿ ಎಷ್ಟು ಆಗುತ್ತೆ. ಸೊ ಒಂದು ಬ್ಯಾಗ್ ಎಷ್ಟು ಹಾಕ್ಬೋದು, 1 ಟನ್ ಅಂದ್ರೆ ಎಷ್ಟು ಬೇಕಾಗುತ್ತೆ, ಆ ಥರ ಬ್ಯಾಗ್ ಮಾಡ್ಬಿಟ್ಟು ನಾವು ಅದ್ರ ಕೂಡ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ ಮಾಡೋರು ಮಾಡ್ತಿದ್ದಾರೆ ಮತ್ತು ಕುರಿ ಸಾಕಾಣಿಕೆ ಮಾಡೋರು ಕೂಡ ರಸಮೇವನ್ನ ಈ ಒಂದು ವಿಧಾನದಿಂದ ಮೇವನ್ನ ವರ್ಷ ಪೂರ್ತಿ ಕೊಡ್ತಿದ್ದಾರೆ. ಈಗ ನಮ್ಮ ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ರೈತರು ಏನಿದ್ದಾರೆ ಅಥವಾ ಹೈನುಗಾರಿಕೆ ಉದ್ಯಮಿಗಳೇನಿದ್ದಾರೆ ಬಹಳಷ್ಟು ಮೇಜರ್ ಆಗಿ ಎದುರಿಸ್ತಾ ಇರತಕ್ಕಂಥದ್ದು ಆ ಪಶುಗಳಿಗೆ ಬರ್ತಕ್ಕಂಥ ರೋಗಗಳು. ಈ ರೋಗಗಳು ಯಾವ್ಯಾವ ಇದಾವೆ, ಹೆಚ್ಚಾಗಿ ಯಾವ್ಯಾವ ತಳಿಗಳಿಗೆ ಯಾವ ತರದ ರೋಗಗಳು ಬರ್ತವೆ, ತಳಿಗೆ ವೈವಿಧ್ಯಮಯವಾಗಿದೆಯಾ ಇಲ್ಲ ಅಥವಾ ಒಂದೇ ರೀತಿಯ ರೋಗಗಳು ಎಲ್ಲಾ ತಳಿಗಳಿಗೂ ಬರ್ತದ, ಮುಖ್ಯವಾಗಿ ಯಾವ್ಯಾವ ರೋಗಗಳು ಬರ್ತವೆ, ಅವುಗಳನ್ನ ಹತೋಟಿ ಮಾಡೋದು ಹೇಗೆ ಅಂತ? ಸಾಮಾನ್ಯವಾಗಿ ಅದು ರೋಗ ತಳಿ ಮೇಲಂತ ಹೋಗಲ್ಲ, ಈ ನಮ್ಮ ಜವರ ಹೆಸರುಗಳು ಸ್ವಲ್ಪ ರೋಗ ಕಡಿಮೆ ಇರುತ್ತೆ. ಬಟ್ ನಮ್ಮ ಏನು ಎಕ್ಸೋಟಿಕ್ ಬ್ರಿಡ್ಸ್ ಹೇಳ್ತಾರೆ, ವಿದೇಶಿ ತಳಿ ಇದಾವಲ್ಲ, ಹೆಚ್ ಎಫ್ ಜರ್ಸಿ ಇದಾವಲ್ಲ, ಶುದ್ಧ ತಳಿಗಳು ಅವಾಗ ಸ್ವಲ್ಪ ಜಾಸ್ತಿ ರೋಗ ಬರ್ತವೆ. ಆದರೆ ಮೇಜರ್ ಬರ್ತಕ್ಕಂಥ ರೋಗಗಳು ಎಲ್ಲ ಸೇಮ್ ಎಲ್ಲವೂ, ಅದರಲ್ಲಿ ನಾವು ಡಿವೈಡ್ ಮಾಡ್ತೇವೆ, ಒಂದು ಬ್ಯಾಕ್ಟೀರಿಯಲ್ ರೋಗಗಳು, ವೈರಸ್ ರೋಗಗಳಂತ ಬರ್ತವೆ, ಆಮೇಲೆ ಮತ್ತು ಜಂತುಗಳಂತ ಇರ್ತವೆ. ಸೊ ಹಾಗಾಗಿ ಈಗ ಮೇನ್ ಯಾವುದಪ್ಪ ರೋಗ ಬರ್ತಾವೆ ಅಂದರೆ ಒಂದು FMD ಅಂತ ಬರುತ್ತೆ, ಕಾಲು ಮತ್ತು ಬಾಯಿ ಜ್ವರ ಅಂತೇಳಿ, ಅದು ಬರ್ತಾವೆ, ಒಂದು ಅದು ವೈರಾಣು ರೋಗ ಅದು. ಸೊ ಆ ರೋಗ ಬಂತು ಅಂದರೆ